ಮಾಡಿಕೊಳ್ಳಲಿಲ್ಲ ಸಂಸಾರ, ಪಾರು ಮಾಡಿಕೊಳ್ಳಲಿಲ್ಲ ಸಂಸಾರ, ಪಾರು ಮಾಡಿಕೊಳ್ಳಲಿಲ್ಲ ಸಂಸಾರ, ದೂರ ಮಾಡಿ ಬಿಟ್ಟವಯ್ಯ ಶಿವಪೋರ, ದೂರ ಮಾಡಿ ಬಿಟ್ಟವಯ್ಯ ಶಿವಪೋರ, ದೂರ ಮಾಡಿ ಬಿಟ್ಟವಯ್ಯ ಶಿವಪೋರ, ದೂರ ಮಾಡಿ ಬಿಟ್ಟವಯ್ಯ ಶಿವಪೋರ. ಕರಿಯೋಣ ತೊಟ್ಟಿಲ ಲಾಕಿ ತೋಗೋಣ, ಗುರು ವಿಷ್ಣು, ಗುರುದೇವ, ಗುರು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ.